ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್ ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಕೋಸು ಬೆಳೆಯಲ್ಲಿ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಕುರಿತು ಡಾ ಪಿ ಶಿವರಾಮ ಭಟ್ಟ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಅನಂತರ ಮೇವಿನ ಸಮರ್ಥ ಬಳಕೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಆನಂತರ ಜನಪದ ಗೀತೆಯನ್ನು ಕೇಳಬಹುದು. ಮೊದಲಿಗೆ ಕೆಲವು ಜಾಹೀರಾತುಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSAI ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ KS ಈಶ್ವರಪ್ಪ ಅವರು. ನಾನು KS ಈಶ್ವರಪ್ಪ ಮಾತಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಬೇಸಿಗೆಯಲ್ಲಿ ನಿಮಗೆ ನಿರಂತರ 100 ಕೆಲಸ ನೀಡಲು ದುಡಿಯೋಣ ಬಾ ಅಭಿಯಾನ ಆರಂಭ ಮಾಡಿದ್ದೇವೆ. ನಿಮ್ಮೂರಲ್ಲೇ ನಿಮಗೆ ಕೆಲಸ ಕೊಡ್ತೇವೆ. ಗಂಡು ಹೆಣ್ಣಿಗೆ ಸಮಾನ ಕೂಲಿ, ದಿನಕ್ಕೆ 309 ಪಾವತಿ ಮಾಡ್ತಾ ಇದ್ದೇವೆ. ಬನ್ನಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿಮ್ಮೂರಲ್ಲೇ ಕೆಲಸ ಪಡೆದು ವಲಸೆ ತಪ್ಪಿಸಿ ಕೆಲಸ ಮಾಡಿ ದುಡಿಮೆ ಮಾಡಿ. ನಮಸ್ಕಾರ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಈಗ ಕೋಸು ಬೆಳೆಯಲ್ಲಿ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಕುರಿತು ಬೆಂಗಳೂರು ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಪಿ ಶಿವರಾಮ ಭಟ್ ಅವರೊಂದಿಗೆ ಸಂದರ್ಶನವನ್ನು ಈಗ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಬೆಂಗಳೂರಿನ ಹೆಸರಘಟ್ಟದಲ್ಲಿರುವಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಕೀಟಶಾಸ್ತ್ರ ವಿಭಾಗದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ಪಿ ಶಿವರಾಮ್ ಭಟ್ ಅವರಿದ್ದಾರೆ. ಅವರಿಂದ ಈ ಎಲೆಕೋಸು ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರೇ. ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕೋಸು ಮತ್ತು ಹೂಕೋಸು ನಮ್ಮ ದೇಶದ ಪ್ರಧಾನ ತರಕಾರಿ ಬೆಳೆಗಳಲ್ಲಿ ಒಂದಾಗಿದೆ. ಈ ಬೆಳೆಗೆ ಸಾಕಷ್ಟು ಕೀಟದ ಹಾವಳಿ ಬರೋ ಕಾರಣ ರೈತರಿಗೆ ಇದರ ಒಂದು ಹತೋಟಿ ಒಂದು ಸಮಸ್ಯೆಯಾಗಿದೆ. ಇದರ ನಿರ್ವಹಣೆಗೆ ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ನಾವು ಕೈಗೊಂಡಿದ್ದೇವೆ. ಇದರ ಪರಿಣಾಮವಾಗಿ ಸಮಗ್ರ ರೀತಿಯಲ್ಲಿ ಕೀಟದ ನಿರ್ವಹಣೆಯನ್ನು ಮಾಡೋ ಬಗ್ಗೆ ನಾನು ಈ ದಿನ ನಮ್ಮಲ್ಲಿರುವ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕಿದ್ದೇನೆ. ಸಾಮಾನ್ಯವಾಗಿ ಈ ಬೆಳೆಗೆ 3-4 ಕೀಟಗಳು ಹಾವಳಿಯನ್ನು ಮಾಡ್ತವೆ. ಇದರಲ್ಲಿ ವಜ್ರ ಕವಚದ ಪತಂಗ ಹೇಳುವಂಥದ್ದು ಬಹಳ ಮುಖ್ಯವಾದದ್ದು. ಇದಲ್ಲದೆ ಹೇನಿನ ಕಾಟ ಕೂಡ ಈ ಬೆಳೆಗೆ ಬರುತ್ತದೆ. ಇದಲ್ಲದೆ ಎಲೆ ಕತ್ತರಿಸುವ ಮತ್ತು ಗಿಡವನ್ನು ಕತ್ತರಿಸುವಂತಹ ಕೀಟದ ಹಾವಳಿ ಅಲ್ಲದೆ ಎಲೆಯನ್ನು ಹೆಣೆಯುವಂಥ ಕೀಟದ ಹಾವಳಿಯನ್ನು ಕೂಡ ನಾವು ನೋಡಬಹುದಾಗಿದೆ. ರೈತರು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡರೆ ಮಾತ್ರ ಯಶಸ್ವಿಯಾಗಿ ಎಲೆಕೋಸು ಮತ್ತು ಹೂಕೋಸಿನ ಒಂದು ಬೇಸಾಯವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಾರಂಭದಲ್ಲಿ ಸಸಿಗಳ ಆಯ್ಕೆ ಇದು ಕೂಡ ಬಹಳ ಮುಖ್ಯ. ಅದಕ್ಕೋಸ್ಕರ ರೈತರು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿರುವ ಸಸ್ಯ ಕ್ಷೇತ್ರ ಏನಿರುತ್ತೆ ಅಲ್ಲಿಂದಲೇ ಒಂದು ಗಿಡಗಳನ್ನು ತಂದು ನೆಡುವಂತಹ ಪದ್ಧತಿಯನ್ನು ಇಟ್ಕೊಳ್ಬೇಕು. ಸಾಮಾನ್ಯವಾಗಿ ಇಂತಹ ಸಸಿ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಗಮನವನ್ನು ಕೊಟ್ಟಿರ್ತಾರೆ. ಯಾಕೆಂತಂದರೆ ಪ್ರಾರಂಭದಲ್ಲಿ ಈ ನಾನೇನಂತ ಹೇಳಿದೆ, ಈ ಪತಂಗ ಬೆನ್ನಿನ ಮೇಲೆ ಇದು ಡೈಮಂಡ್ ಶೇಪ್ ಅಂದರೆ ಈ ವಜ್ರ ಕೀಟ ಪತಂಗ ಏನಿದೆ ಆ ಥರದ ಕೀಟದ ಹಾವಳಿ ಪ್ರಾರಂಭದಲ್ಲಿ ನರ್ಸರಿಯಲ್ಲಿ ಕೂಡ ಬರಲಿಕ್ಕೆ ಸಾಧ್ಯವಿದೆ. ಅಂಥ ಸಂದರ್ಭದಲ್ಲಿ ಅದರ ಹದೋಟಿಗೆ ಎರಡು ಕೀಟನಾಶಕಗಳನ್ನು ಶಿಫಾರಸು ಮಾಡಲಾಗಿದೆ. ಒಂದಂತಂದರೆ ಇಂಡೋಕ್ಸ ಕಾರ್ಬ್ ಅಂತ ಹೇಳುವಂಥದ್ದು, ಅದು ಸುಮಾರು 0.5 ml 1 L ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗಿರೋದು. ಇನ್ನೊಂದು ನವೈಲುರಾನ್ ಅಂತ ಹೇಳುವಂಥದ್ದು, ಇದು ಕೂಡ ಅಷ್ಟೇ 0.75 ml 1 L ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಈ ರೀತಿ ಸಿಂಪರಣೆ ಮಾಡಿ ತಯಾರಿಸಿದಂತಹ ಸಸ್ಯಗಳೇನಿದೆ ಅದು ನಾವು ಮುಖ್ಯ ತೋಟದಲ್ಲಿ ಬೆಳೆಯಲಿಕ್ಕೆ ಯೋಗ್ಯವಾದಂತಹ ಸಸಿಗಳಾಗಿರುತ್ತವೆ. ಆಮೇಲೆ ಮುಖ್ಯ ಬೆಳೆಯನ್ನು ನಾವು ತೋಟದಲ್ಲಿ ನಟ್ಟಂತ ನಂತರ ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಕೂಡ ನಾನೀಗ ನಿಮಗೆ ಹೇಳ್ತೀನಿ. ಸಾಮಾನ್ಯವಾಗಿ ನಮ್ಮ ಡೈಮಂಡ್ ಬ್ಯಾಕ್ ಮಾತ್ ವಜ್ರ ಕವಚದ ಪತಂಗ ಏನಿದೆ ಇದು 2-3 ವಾರದ ಒಳಗೆ ಹಾವಳಿಯನ್ನು ಪ್ರಾರಂಭ ಮಾಡ್ತದೆ. ಇದರನ್ನು ಗುರುತಿಸೋದು ಬಹಳ ಸುಲಭ, ಯಾಕೆಂದರೆ ಇದರ ಒಂದು ಯೌವನ ವ್ಯವಸ್ಥೆಯಲ್ಲಿ ಇದು ಹಸಿರು ಬಣ್ಣದ ಒಂದು ಮರಿಯಾಗಿರ್ತದೆ. ಇದನ್ನು ಸುಲಭವಾಗಿ ರೈತರು ಗುರುತಿಸ್ಬೋದು. ಸುಮಾರು 2-3 ವಾರದಲ್ಲಿ ಇದನ್ನು ನಾವು ಪತ್ತೆ ಮಾಡಬೇಕು. ಈ ರೀತಿಯ ಕೀಟದ ಒಂದು ಇದೆ ಅಂತ ಆದರೆ ಕೂಡಲೇ ನಾವು ನಿರ್ವಹಣಾ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಈ ಕೀಟ ಸುಮಾರು 1-2 ವಾರಗಳ ಕಾಲ ಸತತವಾಗಿ ಎಲೆಯನ್ನು ತಿನ್ನುವ ಕಾರಣ ಪೂರ್ತಿ ಹೊಸ ಚಿಗುರು ನಷ್ಟವಾಗುವ ಸಾಧ್ಯತೆ ಇದೆ. ಹಾಗಾಗಿ ಪ್ರಾರಂಭದಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇದಕ್ಕೆ ಕೆಲವು ಕೀಟನಾಶಕಗಳ ಒಂದು ಶಿಫಾರಸುಗಳನ್ನು ಮಾಡಲಾಗಿದೆ. ಕೀಟನಾಶಕ ಇಲ್ಲದೆ ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ತಯಾರಿಸಿದಂತಹ ಬೇವಿನ ಸೋಪು ಮತ್ತು ಹೊಂಗೆ ಸೋಪು ಇದನ್ನು ಕೂಡ ಉಪಯೋಗ ಮಾಡಿ ನಾವು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡ್ಬೋದಾಗಿದೆ. ಇದನ್ನು ಯಾವ ರೀತಿ ಸಿಂಪರಣೆ ಮಾಡಬೇಕು ಅಂತಂದರೆ 10 ಗ್ರಾಂ ಬೇವಿನ ಸೋಪಾಗಲಿ ಅಥವಾ ಹೊಂಗೆ ಸೋಪಾಗಲಿ ಇದನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ನಾವು ಗಿಡಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಸುಮಾರು 4-5 ಸಿಂಪರಣೆ ಬೆಳೆಯ ಅವಧಿಯಲ್ಲಿ ಬೇಕಾಗ್ತದೆ. ಪ್ರಾರಂಭದ ಸಿಂಪರಣೆ ನಾವು 3 ವಾರದಲ್ಲಿ ಮಾಡಿದರೆ ಪ್ರತಿ ವಾರ ಇದೇ ಸಿಂಪರಣೆಯನ್ನು ನಾವು ಪುನಃ ಮಾಡಬೇಕಾಗ್ತದೆ. ಸುಮಾರು 4-5 ಬಾರಿ ಸಿಂಪರಣೆಯನ್ನು ಮಾಡಿದ ನಂತರ ಯಾವಾಗ ಈ ಎಲೆ ಕೋಸು ಆಗಲಿ ಅಥವಾ ಹೂಕೋಸು ಆಗಲಿ ಗೆಡ್ಡೆಯನ್ನು ಕಟ್ಟಲಿಕ್ಕೆ ಪ್ರಾರಂಭವಾಗ್ತದೆ ಆ ಸಂದರ್ಭದ ನಂತರ ಕೀಟನಾಶಕದ ಸಿಂಪರಣೆ ಬೇಕಾಗುವುದಿಲ್ಲ. ಸುಮಾರು ಒಂದು ಹಿಡಿ ಗಾತ್ರದಷ್ಟು ರೀತಿಯಲ್ಲಿ ಗೆಡ್ಡೆ ಕೋಸಾಗಲಿ ಹೂಕೋಸಾಗಲಿ ಬೆಳೆದ ನಂತರ ನಾವು ಕೀಟದ ನಿರ್ವಹಣೆಯನ್ನು ಸುಲಭವಾಗಿ ಮಾಡಬೇಕಾಗ್ತದೆ. ಅದರವರೆಗೆ ಸುಮಾರು 4-5 ಸಿಂಪರಣೆಗಳು ಖಂಡಿತವಾಗಿ ನಾವು ಮಾಡಬೇಕಾಗ್ತದೆ. ಇದಲ್ಲದೆ ಕೆಲವೊಂದು ಸರಿ ಕೀಟದ ಸಂಖ್ಯೆ ಬಹಳ ಜಾಸ್ತಿ ಇದೆ ಅಂತಂದರೆ ನಾವು ಗಿಡವನ್ನು ತಟ್ಟಿದಾಗ ನಮಗೆ ಗೊತ್ತಾಗ್ತದೆ ಈ ಪತಂಗ ಈ ವಜ್ರ ಹುಳದ ಪತಂಗ ಏನಿದೆ ಅದು ಹಾರಾಡುವಂಥದ್ದು ಕಾಣಲಿಕ್ಕೆ ಸಿಗ್ತದೆ. ಅಂತಹ ಸಂದರ್ಭದಲ್ಲಿ ಲೈಟ್ ಟ್ರ್ಯಾಪ್ ನಿಮ್ಗೆ ಗೊತ್ತಿರ್ಬೋದು ಈ ಬೆಳಕಿನ ಬಲೆ ಏನಿದೆ ಅದನ್ನು ನಾವು ತೋಟದಲ್ಲಿ ಇಟ್ಕೊಳ್ಬೇಕು. ಸುಮಾರು 1 ಎಕರೆಗೆ 3 ಬಲೆಗಳಿದ್ರೆ ಸಾಕಾಗ್ತದೆ. ಈ ಬಲೆಗಳಿಗೆ ಕೂಡ ಪ್ರೌಢ ಕೀಟ ಅದು ಆಕರ್ಷಿತವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಪ್ರೌಢ ಕೀಟವನ್ನು ಸಂಗ್ರಹಿಸ್ಬೋದು. ಇದರಿಂದ ಕೂಡ ಹತೋಟಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ತೋಟದಲ್ಲಿ ಹಾವಳಿ ತುಂಬ ಜಾಸ್ತಿ ಇದೆ, ಇನ್ನೂ ಕೂಡ ಸಂಖ್ಯೆ ಜಾಸ್ತಿ ಇದೆ ಅಂತ ನಮ್ಗೆ ಕಂಡು ಬಂದರೆ ಯಾಕಂದರೆ ಎಲೆಯಲ್ಲಿ ಡ್ಯಾಮೇಜ್ ಇರ್ಬೋದು, ಅಂಥ ಸಂದರ್ಭದಲ್ಲಿ ಕೀಟನಾಶಕ ಸಿಂಪರಣೆಯನ್ನು ಮಾಡ್ಬೋದು. ಇದಕ್ಕೆ ಶಿಫಾರಸು ಮಾಡಿದ ಕೀಟನಾಶಕ ಅಂತಂದರೆ ಡಯಾಫೆನ್ಥಯೂರಾನ್ ಅಂತ ಹೇಳಿ ಇದನ್ನು 1 ಗ್ರಾಂ ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದರೆ ನಾವು ಹತೋಟಿಯನ್ನು ಮಾಡ್ಬೋದಾಗ್ತದೆ. ಇತ್ತೀಚೆಗೆ ನಮ್ಮ ಕೇಂದ್ರದಲ್ಲಿ ಹೊಸದಾಗಿ ನಾವು ಬೇವಿನ ಪುಡಿಯಿಂದ ಬಿಲ್ಲೆಯನ್ನು ತಯಾರಿಸಿದ್ದೇವೆ. ಇದನ್ನು ನಾವು ಅರ್ಕ ಬೇವಿನ ಪುಡಿಯ ಬಿಲ್ಲೆ ಅಂತ ಹೇಳಿ ಇದಕ್ಕೆ ಹೆಸರಿಸಿದ್ದೇವೆ. ಈ ಇದನ್ನು ಬಿಲ್ಲೆಯನ್ನು ಉಪಯೋಗಿಸಿ ಕೂಡ ನಾವು ಕೀಟಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಇದನ್ನು ಯಾವ ರೀತಿ ಸಿಂಪರಣೆ ಮಾಡಬೇಕು ಅಂತಂದರೆ 30 ಗ್ರಾಮ್ ಬಿಲ್ಲೆಗಳನ್ನು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇದು ಕೂಡ ನಾವು ಯಾವ ರೀತಿ ಬೇವಿನ ಸೋಪು ಮತ್ತು ಹೊಂಗೆ ಸೋಪನ್ನು ಸಿಂಪರಣೆ ಮಾಡ್ತೇವೆ ಅದೇ ರೀತಿಯಲ್ಲಿ 3 ವಾರದ ಒಳಗೆ ಸಿಂಪರಣೆಯನ್ನು ಪ್ರಾರಂಭ ಮಾಡಬೇಕು. ಯಾವಾಗ ಕೀಟದ ಚಿಹ್ನೆ ನಮಗೆ ತೋಟದಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಹಾವಳಿಯ ಚಿಹ್ನೆ ನಮಗೆ ತೋಟದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಆ ಸಂದರ್ಭದಿಂದಲೇ ಈ ಬೇವಿನ ಬಿಲ್ಲೆಯ ಸಿಂಪರಣೆಯನ್ನು ಕೂಡ ಮಾಡಬೇಕು. 5-6 ಬಾರಿ ನಾವು ಸಿಂಪರಣೆಯನ್ನು ಮಾಡಿದರೆ ಖಂಡಿತವಾಗಿ ನಾವು ಉತ್ತಮವಾದ ಇಳುವರಿಯನ್ನು ಈ ಹೊಸ ವಿಧಾನದಿಂದ ಕೂಡ ಪಡೆಯಲಿಕ್ಕೆ ಸಾಧ್ಯವಿದೆ. ಇದನ್ನು ನಾವು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಯಾಕೆಂದರೆ ಇದನ್ನು ಸುಲಭವಾಗಿ ನಾವು ಈ ಬೇವಿನ ಬಿಲ್ಲೆಗಳೇನಿದೆ ಇದನ್ನು ಸುಲಭವಾಗಿ ಒಂದು 5-6 ತಿಂಗಳ ಕಾಲ ನಾವು ಸಂಗ್ರಹಿಸಿ ಇಡ್ಬೋದು. ಅದಲ್ಲದೆ ಬೇರೆ ಕೀಟಗಳ ಹತೋಟಿ ಕೂಡ ಇದನ್ನು ಮಾಡಲಿಕ್ಕಾಗ್ತದೆ. ನಾವು ಪ್ರಾರಂಭದಲ್ಲಿ ಹೇಳಿದ್ದೆ ಏನು ಕೂಡ ಒಂದು ಇದಕ್ಕೆ ಹೂಕೋಸಿಗೆ ಬರುವಂಥ ಕೀಟ, ಆ ಕೀಟದ ಹತೋಟಿ ಕೂಡ ಈ ಬೇವಿನ ಬಿಲ್ಲೆಯಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಬಗ್ಗೆ ಕೂಡ ರೈತರು ನಮ್ಮಲ್ಲಿಂದ ಸಾಕಷ್ಟು ಮಾಹಿತಿಯನ್ನು ಪಡಿಬೋದು. ಇದರ ಬಗ್ಗೆ ನಮ್ಮ ಕೇಂದ್ರವನ್ನು ಯಾವಾಗಲೂ ಕೂಡ ನೀವು ಸಂಪರ್ಕಿಸ್ಬೋದು. ಇನ್ನು ಮುಖ್ಯವಾಗಿ ಈಗ ಸಾವಯವ ರೀತಿಯಿಂದಲೇ ಈ ಕೀಟಗಳ ನಿಯಂತ್ರಣ ಸಾಧ್ಯವೇ? ಅದೇ ನಾನೀಗ ತಿಳಿಸಿದಂತೆ ಬೇವಿನ ಸೋಪಾಗಲಿ ಅಥವಾ ನಮ್ಮ ಕೇಂದ್ರದಿಂದ ತಯಾರಿಸಿದಂತಹ ಬಿಲ್ಲೆಗಳ ರೀತಿಯಲ್ಲಿ ಅದನ್ನೇ ಉಪಯೋಗಿಸಿದರೆ, ಪ್ರಾರಂಭದಲ್ಲೇ ನಾನು ಹೇಳಿದಾಗೆ ಕೀಟದ ಸಂಖ್ಯೆ ನಮ್ಮ ಹೊಲದಲ್ಲಿ ಜಾಸ್ತಿ ಆಗುವ ಮೊದಲೇ ನಾವು ಅಥವಾ ಚಿಹ್ನೆ ಕಾಣಲಿಕ್ಕೆ ಪ್ರಾರಂಭವಾದ ಸಮಯದಿಂದಲೇ ನಾವು ಇದನ್ನ ಹತೋಟಿ ಕ್ರಮವನ್ನು ಕೈಗೊಂಡದ್ದಾದ್ರೆ ಸಾವ ರೀತಿಯಲ್ಲಿ ಕೂಡ ಇದನ್ನ ಹೂಕೋಸಾಗಲಿ ಎಲೆಕೋಸಾಗಲಿ ನಾವು ಖಂಡಿತವಾಗಿ ಬೆಳಿಬಹುದಾಗ್ತದೆ. 3 ವಾರದ ಒಳಗಡೆ ಇದರ ಸಿಂಪರಣೆಯನ್ನು ನಾವು ಮಾಡಬೇಕು. ಅದೇ ರೀತಿ 4-5 ಬಾರಿ ಸಿಂಪರಣೆಯನ್ನು ನಾವು ಮಾಡಿದ್ದೆ, ಅದರಲ್ಲಿ ಸಾವಯವ ರೀತಿಯಲ್ಲಿ ಹೂಕೋಸಿನ ಕೀಟಗಳ ನಿರ್ವಹಣೆಯನ್ನು ಖಂಡಿತವಾಗಿ ಮಾಡಬಹುದು ಅಂತ ಹೇಳಿ ನಾವು ಸಾಕಷ್ಟು ಪ್ರದೇಶದಲ್ಲಿ ಇದರ ಒಂದು ಪ್ರಯೋಗವನ್ನು ಮಾಡಿದ್ದೇವೆ. ನಮ್ಮ ಕೇಂದ್ರದಲ್ಲಿ ಅಲ್ಲದೆ ನಮ್ಮ ಬೆಂಗಳೂರಿನ ಸುತ್ತಮುತ್ತಲಿನ ರೈತರ ಹೊಲಗಳಲ್ಲೂ ಕೂಡ ನಾವು ಸಿಂಪರಣೆಯನ್ನು ಮಾಡಿ ನೋಡಿದ್ದೇವೆ. ಉತ್ತಮ ಫಲಿತಾಂಶ ಇದರಿಂದ ಸಿಕ್ಕಿದೆ. ಮುಂದೆ ಸಾವಯವ ರೀತಿಯಲ್ಲಿ ಎಲೆಕೋಸಾಗಲಿ ಅಥವಾ ಹೂಕೋಸಾಗಲಿ ಯಾರು ಬೆಳೆಯಲು ಇಷ್ಟಪಡ್ತಾರೋ ಅವರಿಗೆ ಈ ಒಂದು ತಂತ್ರಜ್ಞಾನ ಸದಾ ನಮ್ಮಲ್ಲಿ ಸಿದ್ಧವಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಸಾಸಿವೆ ಬೆಳೆಯನ್ನು ಕೂಡ ಬಲೆ ಬೆಳೆಯಾಗಿ ಬಳಸ್ಕೋಬಹುದು. ಸಾಸಿವೆ ಬೆಳೆಯನ್ನು ಬಲೆ ಬೆಳೆಯವಾಗಿ ಮಾಡುವ ಪದ್ಧತಿ ಕೂಡ ನಮ್ಮಲ್ಲಿ ಇದೆ. ಇದನ್ನು ಟ್ರ್ಯಾಪ್ ಕ್ರಾಪ್ ಅಂತ ನಾವು ಹೇಳ್ತೇವೆ. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಹೂಕೋಸು ಅಥವಾ ಎಲೆಕೋಸು ಇದನ್ನು ಯಾವ ತೋಟದಲ್ಲಿ ನಾವು ಬೆಳಿಬೇಕು ಅಂತ ಇದ್ದೇವೆ ಅಲ್ಲಿ ಸುಮಾರು 10-15 ದಿವಸ ಮೊದಲೇ ಸಾಸಿವೆ ಬೆಳೆಯನ್ನು ನಾವು ಬೆಳಿಬೇಕಾಗ್ತದೆ. ಪ್ರತಿ ಒಂದು 25 ಸಾಲಿನ ಇದಕ್ಕೆ ಹೂಕೋಸಿಗೆ 1 ಸಾಲಿನ ಇದನ್ನು ಸಾಸಿವೆ ಬೆಳೆಯನ್ನು ನಾವು ಹಾಕೊಂಡೇ ಅದರಲ್ಲಿ ಸಾಸಿವೆ ಬೆಳೆಯಲ್ಲಿ ಈಗ ಹೂಕೋಸಿಗೆ ಬೀಳುವಂಥ ಕೀಟಗಳು ಪ್ರಾರಂಭದಲ್ಲೇ ಬರುತ್ತದೆ. ಅದಲ್ಲದೆ ತುಂಬ ಆಕರ್ಷಿತ ಬೆಳೆ ಇದು, ಅದಕ್ಕೆ ಜಾಸ್ತಿ ಸಂಖ್ಯೆಯಲ್ಲಿ ಈ ಕೀಟಗಳು ಬರೋ ಕಾರಣ ಅದರಲ್ಲಿ ನಾವು ಹತೋಟಿಯನ್ನು ಕೈಗೊಂಡದ್ದೇ ಆದರೆ ಮುಖ್ಯ ಬೆಳೆಗೆ ನಮ್ಮ ಪತಂಗ ಆಗಲಿ ಅಥವಾ ಬೇರೆ ಕೀಟಗಳಾಗಲಿ ಬರುವ ಸಾಧ್ಯತೆ ಕಡಿಮೆ ಆಗ್ತದೆ. ಹೆಚ್ಚಿನ ಮಾಹಿತಿಗೆ ಯಾರನ್ನ ಸಂಪರ್ಕಿಸಬಹುದು ಅಂತೀರಿ? ಇದರ ಬಗ್ಗೆ ನಿಮಗೆ ಸಾಕಷ್ಟು ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕು ಅಂತಾದ್ರೆ ನಮ್ಮ ನಿರ್ದೇಶಕರ ನೀವು ಸಂಪರ್ಕಿಸಬಹುದು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಕಟ್ಟ, ಇಲ್ಲಿ ನಿರ್ದೇಶಕರನ್ನ ನೀವು ಸಂಪರ್ಕಿಸಬಹುದು. ಅದಲ್ಲದೆ ನಮ್ಮ ವಿಭಾಗ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರನ್ನ ಕೂಡ ನೀವು ಸಂಪರ್ಕಿಸಬಹುದು. ನಮ್ಮ ಫೋನ್ ನಂಬರ್ 284-66-420. ನಾನು ಇನ್ನೊಮ್ಮೆ ಹೇಳ್ತೇನೆ, 284-66-420. ಈ ನಂಬರಿಗೆ ನೀವು ಕರೆಯನ್ನೇ ಮಾಡಿದ್ದಾದ್ರಲ್ಲಿ ನಮ್ಮ ವಿಭಾಗದ ಎಕ್ಸ್ಟೆನ್ಷನ್ ಏನಿದೆ ಅದು 310, ಈ ಫೋನ್ ನಂಬರಿಗೆ ನೀವು ಕರೆ ಮಾಡಿದರೆ ನಾವು ಖಂಡಿತ ಯಾವಾಗಲೂ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ. ರೈತ ಬಾಂಧವರೇ, ತಾವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಪಿ ಶಿವರಾಮ್ ಭಟ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9900103823. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9900103823. ತುಂಬ ಸಂತೋಷ ಡಾಕ್ಟರ್ ಶಿವರಾಮ್ ಭಟ್ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಎಲೆ ಕೋಸ್ನಲ್ಲಿ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೋಸು ಬೆಳೆಯಲ್ಲಿ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಕುರಿತು ಬೆಂಗಳೂರು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಪಿ ಶಿವರಾಮ ಭಟ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಈಗ ಮೇವಿನ ಸಮರ್ಥ ಬಳಕೆ ಕುರಿತು ಮಾಹಿತಿ. ರೈತರು ತಾವು ಬೆಳೆದಂಥ ಆಹಾರದ ಬೆಳೆಗಳನ್ನು ಒಕ್ಕಲು ಮಾಡಿದ ನಂತರ ಉಳಿದ ಹುಲ್ಲು, ಸೊಪ್ಪು, ಹೊಟ್ಟು ಮುಂತಾದಂಥ ತ್ಯಾಜ್ಯ ವಸ್ತುಗಳನ್ನು ತಮ್ಮ ಪಶುಗಳಿಗೆ ಮೇವಾಗಿ ಬಳಸುವಂಥದ್ದು ಬಹಳ ಸಾಮಾನ್ಯವಾದಂಥ ಪದ್ಧತಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೆಳೆಯ ಆಯ್ಕೆ ಮತ್ತು ಬೆಳೆಯುವಂಥ ವಿಧಾನಗಳಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಹೆಚ್ಚಿನ ಮೇವಿನ ದೊರೆಯುವಿಕೆಯಲ್ಲಿ ಏರುಪೇರು ಕೂಡ ಉಂಟಾಗಿದೆ. ಹೆಚ್ಚಿನ ಇಳುವರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರೋದ್ರಿಂದ ಈ ಬೆಳೆಗಳಿಂದ ದೊರೆಯುವಂಥ ಮೇವಿಗೆ ನಾವು ಅಷ್ಟೊಂದು ಗಮನವನ್ನು ಕೊಡ್ತಾ ಇಲ್ಲ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಮೇವಿನ ಪ್ರಮಾಣ ಕಡಿಮೆಯಾಗಿ ಕೊರತೆ ಕೂಡ ಕಂಡುಬರ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅವಶ್ಯಕತೆಗೆ ಅನುಗುಣವಾಗಿ ಈ ಮೇವು ದೊರೀತಾ ಇದೆ. ಇದರ ಜೊತೆಗೆ ಹೆಚ್ಚು ಹಾಲಿನ ಇಳುವರಿ ಕೊಡುವಂಥ ಹಸು ಮತ್ತು ಎಮ್ಮೆ ತಳಿಗಳ ಬಗ್ಗೆ

ಕಂಬ ನಿನ್ನರೆ ಕಡದಾರು ಕೊಲನ್ನ ಕೊಲೆ ಕಂಬ ನಿನ್ನರೆ ಕಡದಾರು ಕಂಬ ನಿನ್ನಾರೆ ಕಡದಾರು ಮೈಸೂರ ರಂಬೇರಿಗಿಂತ ಚೆಲುವೆಯ ಕೊಲನ್ನ ಕೊಲೆ ರಂಬೇರಿಗಿಂತ ಚೆಲುವೆಯ ಕೋಲು ಕೊಲನ್ನ ಕೊಲು ಕೊಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೊಲು ಕೊಲೆ ಕೋಲು ಕೊಲನ್ನ ಕೊಲು ಕೊಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೊಲು ಕೊಲೆ ಬೈರುವ ನೀನ್ ಬಾಡಿ ನಿನ್ನ ಮುಖ ಬಾಡಿ ಕೊಲಣ್ಣ ಕೊಲೆ ನೀನ್ ಬಾಡಿ ನಿನ್ನ ಮುಖ ಬಾಡಿ ನೀನ್ ಬಾಡಿ ಮುಖ ಬಾಡಿ ಕೈಯೊಳಗಿರುವ ಬಿಳಿಯಾಲೆ ಬತ್ತಿ ತರುಗಾದು ಕೊಲಣ್ಣ ಕೊಲೆ ಬಿಳಿಯಾಲೆ ಬತ್ತಿ ತರುಗಾದು ಕೋಲು ಕೊಲಣ್ಣ ಕೊಲು ಕೊಲೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೊಲು ಕೊಲೆ ಕೋಲು ಕೊಲಣ್ಣ ಕೊಲು ಕೊಲೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೊಲು ಕೊಲೆ ಕೊಡ್ಗಲ್ಲ ಮೇಲೆ ಗವಿಸಿದ್ದ ಕೊಲಣ್ಣ ಕೊಲೆ ಕೊಡ್ಗಲ್ಲ ಮೇಲೆ ಗವಿಸಿದ್ದ ಕೊಡ್ಗಲ್ಲ ಮೇಲೆ ಗವಿಸಿದ್ದ ಕೂತ್ಕೊಂಡು ಚೋಳೂರ್ ಗೊಂದೊಲೆ ಬರದವನೆ ಕೊಲಣ್ಣ ಕೊಲೆ ಚೋಳೂರ್ ಗೊಂದೊಲೆ ಬರದವನೆ ಕೋಲು ಕೊಲಣ್ಣ ಕೊಲು ಕೊಲೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೊಲು ಕೊಲೆ ಕೋಲು ಕೊಲಣ್ಣ ಕೊಲು ಕೊಲೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೊಲು ಕೊಲೆ ಕಣಿ ಕಂಚಿನ ಕೋಟೆ ಹುಲಿ ಮೂಕ ಕೊಲಣ್ಣ ಕೊಲೆ ಕಂಚಿನ ಕೋಟೆ ಹುಲಿ ಮೂಕ ಕಂಚಿನ ಕೋಟೆ ಹುಲಿ ಮೂಕ ದೊಳಗಿರುವ ಭೈರವನ ಗುಡಿಯ ನೋಡ ಬನ್ನಿ ಕೊಲಣ್ಣ ಕೊಲೆ ಭೈರವನ ಗುಡಿಯ ನೋಡ ಬನ್ನಿ ಕೋಲು ಕೊಲಣ್ಣ ಕೊಲು ಕೊಲೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೊಲು ಕೊಲೆ ಕೋಲು ಕೊಲಣ್ಣ ಕೊಲು ಕೊಲೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೊಲು ಕೊಲೆ ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಮೂಡಿಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. Thank you.